ಲಕ್ಷಾಂತರ ಎಕರೆಗಳಾಗುವಷ್ಟು ಇದು ಬೆಳೆ ಆಕ್ರಮಿಸಿಕೊಳ್ತಾ ಇದೆ. ನೀವು ನೋಡಿ ಈಗ ಚಿತ್ರದುರ್ಗ ಅಥವಾ ಬಳ್ಳಾರಿ ಯಾವುದೋ ಒಂದು ಭಾಗಕ್ಕೆ ಹೋದಾಗ ಪಕ್ಕದಲ್ಲಿ ಹತ್ತಿಯೋ ಅಥವಾ ನೆಲಗಡಲೆನೋ ಅಥವಾ ಜೋಳನೋ ಇರುತ್ತೆ, ತೊಗರಿ ಇರುತ್ತೆ. ಪಕ್ಕದಲ್ಲಿ ಒಂದು ಎರಡು ಎಕರೆ ಅಲ್ಲೇ ನೀರಾವರಿ ಮಾಡಿಕೊಂಡು ಅಡಿಕೆಯನ್ನು ಕೂಡ ಬೆಳೀತಾ ಇರ್ತಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಅದು ಹಬ್ಬತಾ ಇದೆ ಅಂತಂದ್ರೆ, ಅದನ್ನ ಯಾಕೆ ಅಂತಂದ್ರೆ ಇದು ಯಾರ್ದು ತಪ್ಪಲ್ಲ, ಕೃಷಿಯ ಒಂದು ವಲಯ ಅಸಂಘಟಿತ ಆಗಿರೋದ್ರಿಂದ ಕೃಷಿಯನ್ನ ಉದ್ದಿಮೆಯನ್ನಾಗಿ ನಾವು ಬೇರೆ ದೇಶಗಳಂತೆ ನಾವು ಮಾಡದೇ ಇರೋದ್ರಿಂದ ಭಾರತದಲ್ಲಿ ಇವೆಲ್ಲ ತೊಡಕುಗಳು ಖಂಡಿತ ಬಂದೇ ಬರ್ತವೆ. ನಮ್ಮ ಮಾರುಕಟ್ಟೆಯ ಮೇಲೆ ಹಿಡಿತ ಇಲ್ಲ, ಬೆಳೆಗಳ ಮೇಲೆ ನಮಗೆ ಹಿಡಿತ ಇಲ್ಲ, ಯಾವ ನೀತಿ ನಿಯಮಗಳು ಕೂಡ ಸರಿಯಾಗಿ ರೈತ ಬಂಧುಗಳಿಗೆ ಅಂದ್ರೆ ಇಂಥ ಬೆಳೆಯನ್ನು ಉತ್ತೇಜಿಸುವಂತಹ ಅವನ ಉತ್ಪನ್ನವನ್ನ ಉತ್ತೇಜಿಸುವಂತಹ ಸಹಕಾರಿ ಮಾರ್ಗಗಳು ಏನಾದರೂ ಇದ್ದಿದ್ರೆ, ಸರ್ಕಾರದಿಂದ ಆಗಿರ್ಬೋದು ಅಥವಾ ನೀತಿ ನಿಯಮಗಳು ಏನಾದರೂ ಇದ್ದಿದ್ರೆ ರೈತ ಸಂತೋಷ ಪಡ್ತಾ ಇದ್ದ, ಆಯಾ ಪ್ರದೇಶಕ್ಕೆ ಅನುಗುಣವಾದಂತಹ ಬೆಳೆಗಳನ್ನು ಬೆಳೀತಾ ಇದ್ದ, ಅವುಗಳಿಗೆ ಏನೆಲ್ಲ ವೈಜ್ಞಾನಿಕ ಕ್ರಮಗಳಿದೆ, ವೈಜ್ಞಾನಿಕ ಸಂಶೋಧನೆಗಳನ್ನ ಅಳವಡಿಸಿಕೊಳ್ತಾ ಇದ್ದ. ಆದ್ರೆ ಇವತ್ತಿನ ದಿವಸ ಆ ರೀತಿ ಆಗ್ತಾ ಇಲ್ಲ. ವರ್ಷದಿಂದ ವರ್ಷಕ್ಕೆ ಅಡಿಕೆ ಬೆಳೆ ವಿಸ್ತಾರ ಜಾಸ್ತಿ ಆಗ್ತಾ ಇದೆ. ಮಾರುಕಟ್ಟೆ ಏನಾಗ್ತದೆ ಅದೇ ನಾನು ಅದನ್ನು ಗಮನಕ್ಕೆ ಅರಿಸೋದಿಲ್ಲ. ಆದ್ರೆ ಇವತ್ತು ನನಗೆ ಅದು ಒಂದು ಸುಲಭವಾದಂತಹ ಬೆಳೆ. ಈ ಕಾರಣದಿಂದಾಗಿ ಹತ್ತು ಹಲವಾರು ತಳಿಗಳನ್ನ ದೇಶದ ನಾನಾ ಭಾಗಗಳಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಕೃಷಿ ವಿಶ್ವವಿದ್ಯಾನಿಲಯಗಳು ವಿನೂತನವಾದಂತಹ ಅಡಿಕೆ ತಳಿಗಳನ್ನ ಆಯಾ ಪ್ರದೇಶಗಳಿಗೆ, ಉದಾಹರಣೆಗೆ ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ಯಾವುದು, ಕೇರಳ ಮಟ್ಟಕ್ಕೆ ಯಾವುದು, ಅರೆ ಮಲೆನಾಡು ಪ್ರದೇಶಕ್ಕೆ ಯಾವ ತಳಿ ಸೂಕ್ತ, ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಯಾವುದು ಸೂಕ್ತ ಇತ್ಯಾದಿಗಳು ಇದ್ರೂ ಕೂಡ ಇವತ್ತಿನ ದಿವಸ ತಳಿಗಳನ್ನೂ ಕೂಡ ಗಮನ ಹರಿಸದೆ ಯಾವ ಉದ್ದೇಶಕ್ಕಾಗಿ ನಾವು ಅಡಿಕೆಯನ್ನು ಬೆಳೀಬೇಕು. ನೀವು ಗಮನಿಸಿದ್ದೀರಿ ಈಗ ತುಮಕೂರಿನ ಭಾಗದಲ್ಲಿ ಅಥವಾ ಚಿಕ್ಕಮಗಳೂರಿನ ಭಾಗದಲ್ಲಿ ಶಿವಮೊಗ್ಗದ ಒಂದು ಭಾಗದಲ್ಲಿ ನಾವು ಯಾವುದಕ್ಕಾಗಿ ಬಳಸ್ತೀವಿ, ಕಲರ್ ಕೊಡೋದಕ್ಕಾಗಿ. ಕರಾವಳಿ ಭಾಗದಲ್ಲಿ ಗೋಟಡಿಕೆ, ಅದನ್ನ ನಾವು ಚಾಲಿ ಅಡಿಕೆ ಅಂತ ಕರಿತೀವಿ, ಒಣಗಿಸಿಬಿಟ್ಟು ಅದನ್ನ ತಿಳಿಸಿ ನಾವು ಇತರ ಉತ್ತರ ಭಾರತಕ್ಕೆ ನಾವು ಕಳಿಸ್ಕೊಡ್ತಕ್ಕಂಥ ವಿಧಾನ. ಯಾವ ಉದ್ದೇಶಕ್ಕೆ ಯಾವ ತಳಿಗಳು ಸೂಕ್ತ ಅಂತಕ್ಕಂತಹದನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳದೆ ರೈತರು ಇವತ್ತಿನ ದಿವಸ ಅಡಿಕೆಯನ್ನ ವಿಸ್ತರಿಸ್ತಾ ಇದ್ದಾರೆ. ಇಲ್ಲಿ ಒಂದು ಯಾವುದಾದ್ರೂ ಒಂದು ಅತ್ಯುತ್ತಮವಾದಂತಹ ಮಾರ್ಗಗಳನ್ನ ರೈತರಿಗೆ ನಾವು ತಿಳಿಸೋದಾದ್ರೆ ಸರ್ಕಾರದ ಇಲಾಖೆಗಳು, ವಿಶ್ವವಿದ್ಯಾನಿಲಯ ಅಥವಾ ಸಂಶೋಧನಾಲಯಗಳು ರೈತರನ್ನ ಇನ್ನು ಜಾಗೃತಗೊಳಿಸಲಿಕ್ಕೆ ಸಾಕಷ್ಟು ಅವಕಾಶಗಳು ಇವೆ. ಅಂದಾಗೆ ಈಗ ನಮ್ಮ ರೈತರಿಗೆ ಈ ಅಡಿಕೆ ಬೇಸಾಯದಲ್ಲಿ ತೊಡಕುಗಳಿದ್ದಾವೆ ಅಂತಾಯ್ತು. ಹೌದು, ಪ್ರಸ್ತುತ ನಾವು ಈ ಒಂದು ತೊಡಕುಗಳ ಬಗ್ಗೆ ಗಮನ ಹರಿಸಬೇಕಂದ್ರೆ ನಾವೇನು ಮಾಡಬೇಕು? ಈ ತೊಡಕುಗಳಲ್ಲಿ ನಾನು ಮೊದಲೇ ಹೇಳಿದೆ, ಕೃಷಿ ಅಥವಾ ಒಂದು ತೋಟಗಾರಿಕೆ ಸಂಘಟಿತ ವಲಯ ಅಲ್ಲ. ಅಂದ್ರೆ ನಮಗೆ, ನಾನು ಮೊದಲು ಹೇಳಿದೆ, ನೀತಿ ನಿಯಮಗಳು ಇಂಥ ಪ್ರದೇಶಕ್ಕೆ ಇಂಥದೇ ಬೆಳೆಯನ್ನ ಬೆಳೆಯಿರಿ ಅಂತ ಹೇಳಬೇಕಾದ್ರೆ ಸರ್ಕಾರ ಅದಕ್ಕಾಗಿ ಮಾರುಕಟ್ಟೆಯನ್ನು ರೂಪಿಸಬೇಕಾಗ್ತದೆ, ಅದು ಮಾಡ್ಲಿಕ್ಕೆ ಆಗಿಲ್ಲ. ಈ ಕಾರಣದಿಂದಾಗಿ ಎಲ್ಲ ಬೆಳೆಗಳು ಯಾರು ಯಾವುದನ್ನು ಬೇಕಾದ್ರೂ ಬೆಳೆಯಬಹುದು ಇವತ್ತಿನ ದಿವಸ. ಅಂದ್ರೆ ಎಲ್ಲ ಈಗ ಸರ್ಕಾರ ಪ್ರತಿಯೊಂದು ಬೆಳೆ ಬೆಳೆಯುವಂತ ರೈತರಿಗೂ ಮಹತ್ವ ಕೊಡಬೇಕು. ಕೃಷಿ ವಲಯ ಅದೇ. ಅಂದ್ರೆ ಈಗ ಯಾರೋ ಒಬ್ರು ಭತ್ತ ಬೆಳೀತಾ ಇದ್ದಾರೆ, ಬರೀ ಭತ್ತ ಬೆಳೀತಾ ಇದ್ದಾರೆ, ಅವರಿಗೆ ಏನಿಸ್ತದೆ, ಅಡಿಕೆ ಬೆಳೆಯವರಿಗೆ ಕಡಿಮೆ ಪ್ರದೇಶದಲ್ಲಿ ಬೆಳೀತಾರೆ ಹೆಚ್ಚು ಲಾಭ ಪಡ್ಕೋತಾ ಇದ್ದಾರೆ, ನಾ ಭತ್ತ ಬೆಳೀತಾ ಇದ್ದೀನಿ ನಂಗೆ ಜಾಸ್ತಿ ಲಾಭ ಸಿಗ್ತಾ ಇಲ್ಲ, ಈ ತರ ಅವರಿಗೆ ಏನೋ ತಾರತಮ್ಯ ಆಗ್ತಾ ಇದೆಯಲ್ಲ. ಖಂಡಿತ ಅವುಗಳಿಗೆ ಬದಲಾವಣೆ ಮಾಡ್ಕೊಳಕ್ ಹೋಗ್ತಾ ಇದ್ದಾರೆ. ಖಂಡಿತ ಬದಲಾವಣೆ ರೈತರದ ತಪ್ಪಲ್ಲ, ಆದ್ರೆ ನಾವು ಮಾರ್ಗಗಳನ್ನ ಅವರಿಗೆ ಒದಗಿಸಿಕೊಡ್ತಕ್ಕಂತಹ ಜಾಣ್ಮೆ ನಮ್ಮಲ್ಲಿ ಆಗ್ಬೇಕಾಗ್ತದೆ, ರೀತಿ ನೀತಿಗಳು ಆಗ್ಬೇಕಾಗ್ತದೆ ಸರ್ಕಾರದ ವತಿಯಿಂದ ಇಲಾಖೆಗಳ ವತಿಯಿಂದ. ಇದಾಗ್ತಾ ಇಲ್ಲ ವರ್ಷದಿಂದ ವರ್ಷಕ್ಕೆ. ಆದ್ರೆ ರೈತನ ತಪ್ಪಿಲ್ಲ. ಅಂದ್ರೆ ಇವತ್ತಿನ ದಿವಸ ನಾವು ಆರ್ಥಿಕ ಒಂದು ಸುಧಾರಣೆಗಾಗಿ ನಾವು ಬೆಳಿಬೇಕಾಗ್ತದೆ. ರೈತನಿಗೆ ಮಾರುಕಟ್ಟೆನಲ್ಲಿ ಯಾವುದು ಒಂದು ಸ್ವಲ್ಪ ಲಾಭ ಬರ್ತದೋ ಅದಕ್ಕೆ ಖಂಡಿತ ಗಮನ ಹರಿಸೇರಿಸ್ತಾನೆ ರೈತ. ಈ ಕಾರಣದಿಂದಾಗಿ ಅಡಿಕೆಯ ಒಂದು ಲಾಭದಾಯಕ ಒಂದು ಮಹತ್ವವನ್ನು ಪಡೆದುಕೊಳ್ಬೇಕಾದ್ರೆ ಅಲ್ಲಿ ಕೂಡ ವೈಜ್ಞಾನಿಕ ಅಂಶಗಳ ಕಡೆಗೆ ಗಮನ ಹರಿಸಬೇಕು. ಅಡಿಕೆಯನ್ನು ಬೆಳೆಯುವಂತ ಸಂದರ್ಭದಲ್ಲಿ ತಳಿಗಳ ಆಯ್ಕೆಯಿಂದ ಹಿಡಿದು ಆಯಾ ಪ್ರದೇಶಕ್ಕೆ ತಳಿಗಳನ್ನು ಆಯ್ಕೆ ಮಾಡಿದ್ದಾದ ಮೇಲೆ ಯಾವ ರೀತಿಯ ಮೌಲ್ಯವರ್ಧನೆ ಮಾಡ್ತೀವಿ, ಅದನ್ನ ಯಾವ ಉದ್ದೇಶಕ್ಕಾಗಿ ನಾವು ಅಡಿಕೆಯನ್ನು ಬೆಳೆದು ಎಲ್ಲಿಗೆ ಕಳಿಸ್ಕೊಡ್ತೀನಿ, ಯಾವ ಮಾರುಕಟ್ಟೆ ಇದೆ. ಒಂದು ಅಡಿಕೆ ಇವತ್ತಿನ ದಿವಸ ಪ್ರಾರಂಭ ಮಾಡಿದ್ದಾದ ಮೇಲೆ ಕನಿಷ್ಠ ಪಕ್ಷ 4-6 ವರ್ಷ ಆದ್ರೂ ಕೂಡ ಬೇಕು. ನಾವು ಪೊಟೆನ್ಷಿಯಲ್ ಈಲ್ಡ್ ಅಂತ ಕರಿತೇವೆ, ಒಂದು ನಿರಂತರವಾದಂತಹ ಉತ್ಪತ್ತಿಯನ್ನು ಕೊಡಬೇಕಾದ್ರೆ ನೆಟ್ಟ 5 ವರ್ಷ ಆದ್ರೂ ಕೂಡ ಕನಿಷ್ಠ ಬೇಕು. ಅಡಿಕೆ 3 ವರ್ಷಕ್ಕೆ ಕಾಯಿ ಬಿಡಲಿಕ್ಕೆ ಪ್ರಾರಂಭ ಆದ್ರೂ ಕೂಡ ಒಂದು ನಿಖರವಾದಂತಹ ಒಂದು ಇಳುವರಿಯನ್ನು ಕೊಡಬೇಕಾದ್ರೆ 5 ವರ್ಷದ ನಂತರವೇ ಅದರ ಒಂದು ಶಕ್ತಿಯನ್ನ ನಾವು ಗಣನಿಗೆತ್ತೇವೆ. ಅಲ್ಲಿವರೆಗೂ ರೈತ ಏನ್ ಮಾಡಬೇಕು, ಉಪ ಬೆಳೆಗಳನ್ನ ಎಷ್ಟು ಉಪ ಬೆಳೆಗಳ ಕ್ರಮ ಬೇರೆ ಇದೆ, ಒಂದಿಂಚು ಜಾಗವನ್ನ ಕಡಿಮೆ ಅಂದ್ರೆ ನಾವು ಖಾಲಿ ಬಿಡದೆ ಅಡಿಕೆಯನ್ನ ಪ್ರಾರಂಭದಿಂದ ಹಿಡಿದು ತೋಟಗಳಿಂದ ಅಡಿಕೆಯ ಫಸಲನ್ನು ಕೊಡುವವರೆಗೂ ಅಡಿಕೆಯ ಜೀವಿತಾವಧಿಯವರೆಗೂ ಯಾವೆಲ್ಲ ಉಪ ಬೆಳೆಗಳನ್ನ ಬೆಳೆಯಬಹುದು, ಯಾವ ಪ್ರದೇಶಕ್ಕೆ ಯಾವ ಉಪ ಬೆಳೆಗಳು ಸೂಕ್ತ ಆಗ್ತವೆ, ಯಾವ ಒಂದು ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಯಾವ ಬೆಳೆಗಳನ್ನ ನಾವು ಅಡ್ಜಸ್ಟ್ ಮಾಡಬೇಕಾಗ್ತದೆ, ಅಂದ್ರೆ ಯಾವ ಬೆಳೆಗಳು ಅಂತ ನಾನು ಮುಂದೆ ಹೇಳ್ತೇನೆ. ಆ ಒಂದು ಜಾಣ್ಮೆ ರೈತನಿಗೆ ಬಂದಾಗ ಹೆಚ್ಚು ಲಾಭದಾಯಕ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ನೋಡಿ, ಅಡಿಕೆ ಲಾಭವನ್ನ ಪಡಿಬೇಕಾದ್ರೆ ಏರಿಳಿತ ಜಾಸ್ತಿ ಇದ್ದೇ ಇರುತ್ತೆ ಎಲ್ಲ ಬೆಳೆಗಳಿಗೂ ಕೂಡ ಮಾರುಕಟ್ಟೆಯಲ್ಲಿ ಆರ್ಥಿಕವಾಗಿ. ಅಂದ್ರೆ ಒಂದು ಪ್ಲಾಂಟೇಷನ್ ಬೆಳೆ, ಬಹುವಾರ್ಷಿಕ ಬೆಳೆಯಾದಂತಹ ಅಡಿಕೆ ಅಥವಾ ಯಾವುದಾದ್ರೂ ಒಂದು ತೆಂಗು ಅಥವಾ ಪ್ಲಾಂಟೇಷನ್ ಬೆಳೆ ಬೆಳೆದ ನಂತರ ರೇಟು ಕೆಲವು ವರ್ಷ ತುಂಬಾ ಸುಧಾರಣೆ ಆಗಿದೆ ಅಂತ ಹೇಳಿ ರೈತನ ಮುಂದುವರೆಸಿದಾಗ ಮಾರುಕಟ್ಟೆ ಬಿದ್ದು ಹೋದ ತಕ್ಷಣ ಆ ಬೆಳೆಯನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಆದ್ರೆ ಏಕವಾರ್ಷಿಕ ಬೆಳೆ ಅಥವಾ ವಾರ್ಷಿಕ ಬೆಳೆಗಳಾದ್ರೆ, ತರಕಾರಿ ಬೆಳೆಗಳಾದ್ರೆ ಏನೋ ಒಂದು ಸೀಸನ್ ಗೆ ಅದಾಗಿರುತ್ತೆ, ಮತ್ತೊಂದು ಸೀಸನ್ ಗೆ ಅಡ್ಜಸ್ಟ್ ಮಾಡಬಹುದು ಅಂತ ಹೇಳ್ಬಹುದು ತರಕಾರಿ ಅಥವಾ ಹೂ ಬೆಳೆಗಳು. ಆದ್ರೆ ಪ್ಲಾಂಟೇಷನ್ ಬೆಳೆಗಳನ್ನ ಬೆಳೆಯುವಾಗ ಅದನ್ನ ಪ್ರಧಾನವಾಗಿ ಇಟ್ಟುಕೊಂಡು ಆ ಪ್ರದೇಶದಲ್ಲಿ ಲಾಭದಾಯಕವಾಗಿ ನಾವು ಉಪ ಬೆಳೆಗಳನ್ನ ಉಪ ಕಸಬುಗಳನ್ನ ಮಾಡ್ತಾ ಹೋದಂತೆ ಈ ಏರಿಳಿತಗಳನ್ನ ರೈತ ತಟ್ಟಿಕೊಳ್ಳಿಕ್ಕೆ, ಅದನ್ನು ನಿಭಾಯಿಸಲಿಕ್ಕೆ, ಮಾರುಕಟ್ಟೆಯ ಧಾರಣೆಯ ಬಗ್ಗೆ ಅವನು ಹತೋಟಿಗೆ ತೆಗೆದುಕೊಂಡು ಇತರ ಉಪ ಬೆಳೆಗಳಿಂದಲೂ ಕೂಡ ಅವನು ಬದುಕಲಿಕ್ಕೆ ಆರ್ಥಿಕ ಲಾಭಕ್ಕಾಗಿ ಇಂಥ ಎಲ್ಲ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸೋದಾದ್ರೆ ಇನ್ನು ಹೆಚ್ಚು ಭವಿಷ್ಯ ಇದೆ ತೋಟಗಾರಿಕೆಯಲ್ಲಿ ಅಂತ ಹೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂದ್ರೆ ವೈಜ್ಞಾನಿಕವಾಗಿ ಅಂಶಗಳನ್ನ ನೀವು ಅಳವಡಿಸಿಕೊಳ್ಬೇಕು ಅಂತೀರಿ. ಹೌದು, ಖಂಡಿತ. ತಳಿಗಳ ಆಯ್ಕೆ, ಬೇರೆ ಬೇರೆ ಗಿಡಗಳ ಆಯ್ಕೆ, ನಾಟಿಯ ಕ್ರಮ, ಈ ತರ ಎಲ್ಲ ಮಾಡ್ಬೇಕಂತೀರಿ. ಹೌದು, ಹೇಳಿ ಅದ್ರ ಬಗ್ಗೆ. ಯಾವ್ಯಾವ ತರದ ಅಡಿಕೆ ಮರದ ಮಧ್ಯ ಅಥವಾ ಅಡಿಕೆ ತೋಟದಲ್ಲಿ ಯಾವ್ಯಾವ ಬೆಳೆ ಅನುಸರಿಸಿಕೊಂಡು ಹೋಗ್ಬೇಕು, ಅದು ಪ್ರದೇಶದಿಂದ ಪ್ರದೇಶಕ್ಕೆ. ಮಲೆನಾಡಲ್ಲಿ ಬೇರೆ ಇರುತ್ತೆ, ಅರೆ ಮಲೆನಾಡಲ್ಲಿ ಬೇರೆ, ಕರಾವಳಿ ಬೇರೆ ಇರ್ತದೆ. ಖಂಡಿತ, ಒಳ್ಳೆಯ ಪ್ರಶ್ನೆ ಇದು. ನೋಡಿ ತಿಮ್ಮಪ್ಪಗೌಡ್ರೆ, ಅಡಿಕೆಯನ್ನ ಸಾಮಾನ್ಯವಾಗಿ ಯಾವುದೋ ಒಂದು ಖಾಸಗಿ ನರ್ಸರಿಗಳಲ್ಲಿ ಏನೂ ತಿಳಿದೆ ಯಾರೋ ಒಂದು ತೆಗೆದುಕೊಂಡಿದ್ದು, ರೈತನ ತಪ್ಪಲ್ಲ, ಸಿಕ್ಕ ಸಿಕ್ಕ ಗಿಡಗಳನ್ನ ಹಾಕೋದಲ್ಲ. ನನ್ನ ಪ್ರದೇಶಕ್ಕೆ ಯಾವುದನ್ನ ಶಿಫಾರಸು ಮಾಡಿದ್ದೇವೆ, ತಳಿಗಳನ್ನ ಯಾವ ಉದ್ದೇಶ, ಚಾಲಿಗಾಗಿ ಅಥವಾ ಕಲರ್ ಕೊಡೋದಕ್ಕಾಗಿ, ಬೇಯಿಸುವಂತ ಅಡಿಕೆಗಾಗಿ ಯಾವ ತಳಿ ಸೂಕ್ತ, ಬಯಲು ಸೀಮೆ ಒಟ್ಟಾರೆ ಹೇಳೋದಾರೆ, ಒಂದು ಚಿತ್ರಣ ಹೇಳ್ತಾ ಇದ್ದೇನೆ, ಒಟ್ಟಾರೆ ಹೇಳೋದಾರೆ ತುಮಕೂರು, ಚಿತ್ರದುರ್ಗ, ನಮ್ಮ ಕೋಲಾರ ಈ ಭಾಗದಲ್ಲಿ, ಮಡಿಕೇರಿ, ಮಂಡ್ಯ ಇತ್ಯಾದಿಗಳಲ್ಲಿ ಅಡಿಕೆ ಬೆಳೀಲೇಬೇಕು ಅನ್ನೋದಾದ್ರೆ, ಚಿಕ್ಕಮಗಳೂರಲ್ಲಿ ನಾವು ತೀರ್ಥಹಳ್ಳಿಯ ಒಂದು ತಳಿ ಸೂಕ್ತವಾಗಿರ್ತಕ್ಕಂಥ. ಉತ್ತರ ಕರ್ನಾಟಕಕ್ಕೆ ಹೋದಾಗ ನಾವು ಕರಾವಳಿ ಭಾಗದಲ್ಲಿ ಸಿರ್ಸಿ ಲೋಕಲ್ ಅಂತಕ್ಕಂಥದ್ದು ಒಂದಿದೆ, ಸಿರ್ಸಿ ಒಂದು ಅಂತ ಹೇಳಿ ವಿಶ್ವವಿದ್ಯಾನಿಲಯದ ಒಂದು ತಳಿ ಇದೆ. ಅದೇ ರೀತಿ ಸೆಂಟ್ರಲ್ ಪ್ಲಾಂಟೇಷನ್ ಕ್ರಾಪ್ ಅಂದ್ರೆ ಕಾಸರಗೋಡಿನಲ್ಲಿರ್ತಕ್ಕಂತಹ ಕೇಂದ್ರೀಯ ಪ್ಲಾಂಟೇಷನ್ ಬೆಳೆಗಳ ಸಂಶೋಧನಾ ಕೇಂದ್ರ CPCRIಯಲ್ಲಿ ತೆಂಗು, ಅಡಿಕೆ ಮತ್ತೆ ಕೊಕ್ಕೋ ಬಗ್ಗೆ ವಿಶೇಷವಾದಂತಹ ರಿಸರ್ಚ್, ಇಡೀ ದೇಶಕ್ಕಾಗಿ ತಂತ್ರಜ್ಞಾನಗಳನ್ನು ಕೊಡುವಂತಹ ಸಂಸ್ಥೆಯಿಂದ ಆ ಅಡಿಕೆಯ ಪ್ರಧಾನವಾದಂತಹ ಸಂಶೋಧನಾ ಕೇಂದ್ರ ನಮ್ಮ ವಿಟ್ಲಾದಲ್ಲಿ ಇದೆ, ದಕ್ಷಿಣ ಕನ್ನಡ ಇದರಲ್ಲಿ. ಅದಕ್ಕಾಗಿ ಕರಾವಳಿ ಭಾಗಕ್ಕೆ ವಿಶೇಷ ತಳಿಗಳನ್ನ ಸುಮಾರು 40-45 ವರ್ಷಗಳಿಂದ 16 ತಳಿಗಳನ್ನ ಇಡೀ ದೇಶಕ್ಕೆ ಶಿಫಾರಸು ಮಾಡಿದ್ದಾರೆ. ಅದರಲ್ಲಿ ಮಂಗಳ ಅಡಿಕೆ ತಾವು ಕೇಳಿರ್ಬೋದು, ಶ್ರೀ ಮಂಗಳ ಕೇಳಿರ್ಬೋದು, ಶ್ರೀವರ್ಧನ, ಮೋಹಿತ್ ನಗರ ಇತ್ಯಾದಿ ತಳಿಗಳು ಇವೆ. ಅದೇ ನಮ್ಮ ಭಾಗದ ಜನರಿಗೆ ಏನು ಇದೆ, ಒಂದು ತೀರ್ಥಹಳ್ಳಿ ಅಂದ್ರೆ ಸಾಮಾನ್ಯವಾಗಿ. ಆದ್ರೆ ಯಾವ ಉದ್ದೇಶಕ್ಕೆ ಮಂಗಳ ತಳಿ, ಈಗೇನಾಗಿದೆ ಇಂಟರ್ಸೇ ತಳಿಗಳು ಅಂತ ಹೇಳಿ ಮಂಗಳಕ್ಕೆ ಮಂಗಳನೇ ನಾವು ಅದನ್ನ ಬೆಳೀತಾ ಬಂದು ಮಂಗಳದ ಇಂಟರ್ಸೇ, ಮೋಹಿತ್ ನಗರದಲ್ಲಿ ಮೋಹಿತ್ ನಗರ ಪ್ಯೂರಿಟಿಯನ್ನ ಅದನ್ನ ಮೇಂಟೈನ್ ಮಾಡಲಿಕ್ಕೆ ಮೋಹಿತ್ ನಗರ ಇಂಟರ್ಸಿ ತಳಿಗಳು ಬಂದಿವೆ. ಇವುಗಳ ಗಂಟುಗಳು ತೀರಾ ಕಡಿಮೆ ಇದ್ದು ಅತಿ ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂತಹ ಮೋಹಿತ್ ನಗರ ಇಂಟರ್ಸೆ, ಮಂಗಳ ಇಂಟರ್ಸೆ, ಇಂಟರ್ಸಿ ತಳಿಗಳು ಕೂಡ ಇವತ್ತಿನ ದಿವಸ ಬಂದಿದೆ. ಇದು ಇನ್ನು ರೈತನಿಗೆ ತಲುಪಬೇಕಾದ್ರೆ ಎಷ್ಟು ವರ್ಷ ಬೇಕೋ ನನಗೆ ಗೊತ್ತಿಲ್ಲ. ಆದ್ರೆ ಇಷ್ಟೆಲ್ಲ ಅಗಾಧವಾಗಿ ಅಧಿಕ ಇಳುವರಿಯ ಒಂದು ತಂತ್ರಜ್ಞಾನಗಳಿದ್ದಾಗಿಯೂ ಕೂಡ ನಾವು ಹಳೆಯ ತಳಿಗಳಿಗೆ, ಬೇಡವಾದಂತಹ ತಳಿಗಳಿಗೆ ಗೊತ್ತಿದ್ದು ಗೊತ್ತಿಲ್ಲದೆ ಹೋಗ್ತಾ ಇರ್ತಕ್ಕಂಥದ್ದು ಮಾತ್ರ ಇದು ಒಂದು ದುರಂತ ಅಂತ ನಾನು ಭಾವಿಸ್ತೇನೆ. ಕರಾವಳಿ ಭಾಗಕ್ಕೆ ಯಾವುದು, ಕೇರಳ ಭಾಗಕ್ಕೆ ಯಾವುದು, ಉತ್ತರ ಕರ್ನಾಟಕದ ಆ ಜಿಲ್ಲೆಗೆ ಸಿರ್ಸಿಯ ಒಂದು ಭಾಗಕ್ಕೆ ಅತಿ ಹೆಚ್ಚು ಇಳುವರಿಯನ್ನು ಕೊಡ್ತಕ್ಕಂಥದ್ದು ಸಿರ್ಸಿ ಒಂದು ಲೋಕಲ್ ತಳಿ ಇದೆ. ಈ ಕಾರಣದಿಂದಾಗಿ ತಳಿಗಳು ಆಯಾ ಪ್ರದೇಶಕ್ಕೆ ಬಹಳ ಮುಖ್ಯ. ತಾವು ಹೇಳಿದ್ರಿ ನೀಡುವಂತಕ್ಕಂಥದ್ದು ಎಲ್ಲರೂ ಕೂಡ ಸರ್ವೇ ಸಾಮಾನ್ಯವಾಗಿ ಎಲ್ಲ ಪ್ರದೇಶಕ್ಕೂ, ಭಾರತದಾದ್ಯಂತ ನಾವು, ನೀವು ವೆಸ್ಟ್ ಬೆಂಗಾಲ್ ಹೋದ್ರೂ ಕೂಡ ಅಡಿಕೆಯನ್ನು ಕಾಣಬಹುದು. ಆಂಧ್ರ ಪ್ರದೇಶದ ಬಹುಭಾಗ ಕರಾವಳಿ ಭಾಗದಲ್ಲಿ ಅಡಿಕೆ ಇದೆ. ನೀವು ಇದರಲ್ಲಿ ಉತ್ತರ ಭಾರತದ ಏನು 7 ರಾಜ್ಯಗಳು ಏನಿವೆ, ನಾವು 7 ರಾಜ್ಯಗಳು ನಾರ್ತ್ ಈಸ್ಟರ್ನ್, ಅಲ್ಲಿ ಕೂಡ ಸಿಕ್ಕಿಂ ಪ್ರದೇಶದಲ್ಲಿ, ಅರುಣಾಚಲ ಪ್ರದೇಶದಲ್ಲೂ ಕೂಡ ಅಡಿಕೆ ಇದೆ, ಅಂಡಮಾನ್ನಲ್ಲೂ ಕೂಡ ಇವತ್ತು ಅಡಿಕೆ ಇದೆ. ಆ ಕಾರಣದಿಂದಾಗಿ ಯಾವ ಪ್ರದೇಶಕ್ಕೆ ಯಾವ ತಳಿಯನ್ನು ಶಿಫಾರಸು ಮಾಡಿದ್ದೇವೆ, ಯಾವ ಅಂತರ, ಸಾಮಾನ್ಯವಾಗಿ ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಿಗೆ 9 feet ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾದಂತಹ ಒಂದು ವೈಜ್ಞಾನಿಕ ಅಂಶ. ಇದನ್ನ ಹೆಚ್ಚು ಜನ ಇದನ್ನು ಫಾಲೋ ಮಾಡೋದಿಲ್ಲ. ಸಕಲೇಶ್ಪುರದಲ್ಲಿ ಹೋಗಿ ಬಿಸಿಲು ಯಾವ ಕಡೆಯಿಂದ ಬರ್ತದೆ, ನೆರಳು ಯಾವ ಕಡೆಯಿಂದ ಬರ್ತದೆ ಏನೂ ನಿರ್ಧಾರ ಮಾಡದೆ 6 feet ಕೂಡ ಹಾಕಿರ್ತಾರೆ. ಇನ್ನೂ ಕೆಲವು ಭಾಗದಲ್ಲಿ ಏನಾಗಿದೆ, ಭೂಮಿಯ ಒಂದು ಏನು ಆರ್ಥಿಕ ಮಟ್ಟ ಜಾಸ್ತಿ ಆಗ್ತಾ ಬಂದಿರೋದ್ರಿಂದಾಗಿ ಅಂದ್ರೆ ಜಾಗನೇ ಸಿಗೋದಿಲ್ಲ. ನಮ್ಮ ಅಜ್ಜ ಒಂದು ತಳಿ ಹಾಕಿದ್ದಾರೆ 60-70 years ಇದು, ನಮ್ಮ ಅಪ್ಪನು ಕೂಡ ಅದರಲ್ಲಿ ಎಡೆ ಸಸಿಯಾಗಿ ಬೆಳೀತಾ ಇರ್ತಾನೆ. ಅದಾದ್ಮೇಲೆ ನನ್ನ ಒಂದು ಇದು, ಈ ರೀತಿ ಎಡೆ ಸಸಿಗಳನ್ನ ಬೆಳೆದು ಬೆಳೆದು ಬೆಳೆದು 4 feet ಕಡಿಮೆ ಅಂತರದಲ್ಲಿ ಇವತ್ತಿನ ದಿವಸ ಅಡಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ನಿರಂತರವಾಗಿ ಇಳುವರಿ ಕೊಡಬೇಕು ಅಂತ ಹೇಳಿ ಮುಂದಿನ ಬೆಳೆಯನ್ನೇ ಗಮನಿಸದೆ ಬೆಳಕು, ಗೊಬ್ಬರ, ಪೋಷಕಾಂಶಗಳು, ರೋಗ ರುಜಿನಗಳಿಗೆ ತಡೆದುಕೊಳ್ಳುವಂತಹ ಶಕ್ತಿಗೆ ಪೈಪೋಟಿ ನಡೆಸುವಂತ ಒಂದು ಕಾಲಘಟ್ಟದಲ್ಲಿ ನಾವು ಬೆಳೆಯನ್ನ ಹೊಂದಾಣಿಕೆ ಮಾಡಬೇಕಾಗ, ಅದಕ್ಕಾಗಿನೇ ಅಂತರವನ್ನ ನಾವು ಶಿಫಾರಸು ಮಾಡೋ 9 feet. ಇದು ಯಾರೂ ಫಾಲೋ ಮಾಡ್ತಾ ಇಲ್ಲ. ಇದಾದ ಮೇಲೆ ಕರಾವಳಿ ಪ್ರದೇಶದಲ್ಲೂ ಮಿಸ್ಟೇಕ್ಸ್ ಇದೆ, ನಮ್ಮ ಅರೆಮಲೆನಾಡು ಪ್ರದೇಶದಲ್ಲೂ ಮಿಸ್ಟೇಕ್ಸ್ ಇದೆ. ಏನಂದ್ರೆ ಅಂತರವನ್ನ ಯಾರು ಕಾಪಾಡ್ತಾ ಇಲ್ಲ. ಸಸಿಗಳ ಆಯ್ಕೆ ಸಾಮಾನ್ಯವಾಗಿ ಖಾಸಗಿ ನರ್ಸರಿಯವರು ಅಥವಾ ಕೆಲವರು ಏನಾಗಿದೆ, 2 years ಗಿಡಗಳನ್ನು ಕೂಡ ಕೊಡ್ತಾರೆ, 1.5 years ಗಿಡಗಳನ್ನು ಕೊಡ್ತಾರೆ. ಆದ್ರೆ ಇಲ್ಲಿ ತಪ್ಪು ಕ್ರಮ ಏನಂತ ಹೇಳಿದ್ರೆ, ಅತ್ಯುತ್ತಮವಾದಂತಹ ತಳಿಗಳನ್ನ ಆಯ್ಕೆ ಮಾಡಿದ್ದಾದ ಮೇಲೆ ಗಿಡಗಳು ಕೂಡ ಅತ್ಯುತ್ತಮವಾಗಿ ಇರಬೇಕಾಗ್ತದೆ. ಸುಮಾರು ಅದು 1 feet ಇರಬೇಕಾಗ್ತದೆ, ಗರಿಗಳು ಬಿಡಿಸಿಕೊಂಡಿರ್ಬೇಕಾಗ್ತದೆ. ಜೊತೆಗೆ 6 months 1 year ಒಳಗಿನ ತಳಿ ಗಿಡಗಳು, ನರ್ಸರಿಯ ಗಿಡಗಳು ಅತಿ ಸುಲಭವಾಗಿ ನಾವು ನೆಡಲಿಕ್ಕೆ ಅವು ಬೆಳೆಸಬೇಕಾಗ್ತದೆ. ಅದನ್ನ ರೈತರು ಗಮನ ಹರಿಸೋದಿಲ್ಲ. ಉದ್ದ ಇದ್ರೆ ನೋಡಿರ್ತೀರಿ ತಾವು, ಜೋಳದ ಕಡ್ಡಿ ತರ ಇರ್ತವೆ, ಸಣ್ಣಗಿರ್ತವೆ, ತೆರಿನೇ ಇರೋದಿಲ್ಲ ಅದಕ್ಕೆ ಸುಳಿ, ಅಂತೋದನ್ನು ಕೂಡ ಉದ್ದ ಇದೆಯಲ್ಲ ಅಂತ ಹೇಳಿ ತೆಗೆದುಕೊಂಡು ಹೋಗಿ ಆಗ್ತಾರೆ. ಅರೆ ಈ ಎಲ್ಲ ಕ್ರಮಗಳಿಂದ ರೈತರಿಗೆ ಮುಂದಿನ ವರ್ಷಗಳಲ್ಲಿ ಅದು ಇಳುವರಿ ಕೊಡೋದಕ್ಕೆ ತಡ ಆಗುತ್ತೆ. ಅಲ್ಲಿ ತಳಿಗಳ ಆಯ್ಕೆ ಜೊತೆಗೆ ಗಿಡದ ಆಯ್ಕೆ, ಅದಾದ ನಂತರ ನೆಡುವ ಒಂದು ಕ್ರಮ, ಕನಿಷ್ಠ ಪಕ್ಷ ಗುಂಡಿಗಳನ್ನ 2.5 feet ಘನ ಅಡಿಯ ಗುಂಡಿಗಳನ್ನು ತೋಡಬೇಕಾಗ್ತದೆ. ಅಂದ್ರೆ 2.5 feet ಆಳ, ಉದ್ದ ಮತ್ತೆ ಅಗಲ. ಆ ನಂತರ ತೋಡಿದ್ದಾದ ಮೇಲೆ ಅದನ್ನ 1/2 ಅತ್ಯುತ್ತಮವಾದಂತಹ ಕಾಂಪೋಸ್ಟ್ ಜೊತೆಗೆ ಮೇಲಿನ ಅಂದ್ರೆ ಭೂಮಿಯ ಮೇಲ್ಮಣ್ಣು, ಗುಂಡಿ ತೋಡುವಾಗ ಬೆಳೆಸಿರ್ತಾರಲ್ಲ ಮೇಲಿನ 2-4 feet ಮಣ್ಣನ್ನು ಮಿಶ್ರ ಮಾಡಿ ಗುಂಡಿಯನ್ನು ತುಂಬಬೇಕಾಗ್ತದೆ 1/2. ಯಾರೂ ಮಾಡೋದಿಲ್ಲ ಅದನ್ನ. ಮಳೆಗಾಲಕ್ಕೆ ಪ್ರಾರಂಭದಲ್ಲೇ ನಾವು ಗೋಣಿಗಳನ್ನು ಸಿದ್ಧತೆ ಮಾಡಿಕೊಂಡು 15 days ತುಂಬಿದ್ದಾದ್ಮೇಲೆ ಬಿಟ್ಟು 1-2 months ಬಂದ ನಂತರ ಮಳೆಗಾಲದ ಪ್ರಾರಂಭದಲ್ಲಿ ನಾವು ನೆಡಬೇಕಾಗ್ತದೆ. ಕರಾವಳಿ ಭಾಗ ಆದ್ರೆ ಮಳೆ ನಿಂತ ನಂತರ ಸೆಪ್ಟೆಂಬರ್ ಅಕ್ಟೋಬರ್. ಇನ್ನು ಉಳಿದಂತ ಎಲ್ಲ ಭಾಗದಲ್ಲಿ ಮಳೆಗಾಲಕ್ಕೆ ಪ್ರಾರಂಭದಲ್ಲಿ ನಾವು ನೆಟ್ಟಾಗ ಬರುವಂತಹ ಬೇಸಿಗೆಗೆ ಮಾರ್ಚ್ ಏಪ್ರಿಲ್ಗೆ ಹೊಸ ಬೇರುಗಳು ಬಂದಿದ್ದಾದ ಮೇಲೆ ಅದು ಬದುಕಲಿಕ್ಕೆ ಅವಕಾಶ. ಇದು ಮಾಡೋದಿಲ್ಲ. ಡಿಸೆಂಬರಲ್ಲೂ ನೆಡ್ತಾ ಇರ್ತಾರೆ, ಜನವರಿಯಲ್ಲೂ ನೆಡ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ ನಮ್ಗೆ ನೀರಾವರಿ ಎಲ್ಲ ಇದೆ ಸರ್, ನಾವು ಜನವರಿನಲ್ಲಿ ನೆಟ್ಟರೆ ಏನು, ಆ ರೀತಿ ಎಲ್ಲ ಕೇಳ್ತಕ್ಕಂಥದ್ದೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಅದು ಇದು ತಪ್ಪು ಕ್ರಮ. ಈ ಕಾರಣದಿಂದಾಗಿ ಹೊಸ ಬೇರುಗಳು ದಷ್ಟಪುಷ್ಟವಾಗಿ ಅವು ನಾಳೆ ಸದೃಢ ಆಗ್ಬೇಕಾದ್ರೆ ಮಾರ್ಚ್ ಅಷ್ಟೊತ್ತಿಗೆ ಈಗಲೇ ನಾವು ಮೇ ಜೂನ್ ಮೊದಲ ಮಳೆ ಬಿದ್ದು 2nd ನಂತರ ನೆಡ್ತಕ್ಕಂಥದ್ದು ಒಳ್ಳೇದು. ಪ್ರಾರಂಭದ ಹಂತದಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರ ಗಿಡಗಳಿಗೆ ಹಾಕುವ ಅಗತ್ಯ ಇಲ್ಲ, ಕೊಟ್ಟಿಗೆ ಗೊಬ್ಬರವೇ ಸಾಕಾಗ್ತದೆ. ಆ ನಂತರ ಪ್ರತಿ ವರ್ಷದ ಗಿಡಗಳಿಗೆ ನಾವು ಶಿಫಾರಸು ಮಾಡಲ್ಪಟ್ಟಂತಹ ರಾಸಾಯನಿಕ ಗೊಬ್ಬರಗಳನ್ನ ಟಾನಿಕ್ ರೂಪದಲ್ಲಿ ಕೊಟ್ಟು ಕಾಂಪೋಸ್ಟ್ ಗಳನ್ನೇ ನಾವು ಒದಗಿಸ್ತಾ ಬಂದಾಗ ಗಿಡ ಸುಮಾರು 3-3.5 years ಬಗ್ಗೆ ದಷ್ಟಪುಷ್ಟತೆ ಬೆಳೆದಾಗ ನಾವು ಸುಲಭವಾಗಿ ತೋಟವನ್ನ ನಾವು ಅದನ್ನ ನಿರ್ಮಾಣ ಮಾಡಿದಂಗ ಆಗುತ್ತೆ. ಆ ನಂತರ ನಾವು ಉಪ ಬೆಳೆಗಳನ್ನ ಗಮನಿಸ್ಬೇಕ. ಅದೇ ಈಗ ಅಡಿಕೆ ತೋಟದಲ್ಲಿ ನಾವು ಲಾಭ ಮಾಡ್ಕೊಳ್ಬೇಕಾಗಿದೆ. ಈಗ ಬೇರೆ ಬೇರೆ ಪ್ರದೇಶದಲ್ಲಿ ಅದೇ ಮಲೆನಾಡು ಇರ್ಬೋದು, ಹಾವೇರಿ ಇರ್ಬೋದು, ವಿಜಯಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಳ್ಳಾರಿ ಇರ್ಬೋದು, ಯಾವ್ದಾದ್ರು ಪ್ರದೇಶ ಇರ್ಲಿ, ಅಲ್ಲಿನ ರೈತರು ನಾನು ಅಡಿಕೆ ತೋಟದಲ್ಲಿ ಉಪ ಬೆಳೆ ಬೆಳ್ಕೋಬೇಕು, ಅದ್ರ ಬಗ್ಗೆ ಹೇಳಿ. ಈಗ ನೋಡಿ ಒಳ್ಳೆಯ ಪ್ರಶ್ನೆ ಇದು ಕೂಡ. ಅಡಿಕೆಯನ್ನ ಏಕ ಬೆಳೆಯಾಗಿ ಬೆಳೆದ್ರೆ ನಾನು ಮೊದಲೇ ಹೇಳಿದಾಗೆ ಪ್ರಾರಂಭಿಕ 3-4 years ಯಾವ ಲಾಭವೂ ಇರೋದಿಲ್ಲ. ಅದು ಉತ್ಪತ್ತಿ ಬರಬೇಕಾದ್ರೆ 4-5 years ಆಗ್ತದೆ. ಅದಕ್ಕೆ ಮೊದಲು ಅಡಿಕೆಗೆ ಆಶ್ರಯವನ್ನ ಒದಗಿಸ್ಲಿಕ್ಕೆ ಬೇಸಿಗೆ ಸಮಯದಲ್ಲಿ ಬರ್ತಕ್ಕಂಥ ಬಿಸಿಲಿಗೆ ಅದರ ಬೇಗೆಯನ್ನು ತಡ್ಕೊಳ್ಳಲಿಕ್ಕೆ ಸಾಕಷ್ಟು ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಆ ಕ್ರಮಗಳಲ್ಲಿ ನೆರಳಿಗಾಗಿ ನಾವು ಗಿಡಗಳನ್ನ ಬೆಳೆಯುವಂಥದ್ದು ಪಕ್ಕದಲ್ಲಿ ಬೇರೆ ಒಂದು ವಿಧ, ಅಥವಾ ಅಡಿಕೆಯನ್ನು ತೋಟವನ್ನು ಎಬ್ಬಿಸ್ತಾ ಪಕ್ಕದಲ್ಲಿ ನಾವು ಬಾಳೆಯಂತಹ ಬೆಳೆಗಳನ್ನ ವರ್ಷದ ಎಲ್ಲ ಕಾಲದಲ್ಲೂ ಅಡಿಕೆಯ ಎಲ್ಲ ಕಾಲದಲ್ಲೂ ಬಾಳೆಯನ್ನು ಬೆಳೆಯಬಹುದು ನಾವು. ಅಂದ್ರೆ ಬಾಳೆಯು ಕೂಡ ನೆರಳಿಗೆ ಹೊಂದಾಣಿಕೆ ಆಗ್ತಕ್ಕಂಥ ತಳಿ ನಮ್ಮ ಪೂವನ್ ತಳಿಗಳು ಅಥವಾ ಏಲಕ್ಕಿ ಬಾಳೆ. ಅಲ್ಲಿ ಕ್ಯಾವೆಂಡಿಶ್ ಬೆಳೀಲಿಕ್ಕೆ ಆಗೋದಿಲ್ಲ, ಅಲ್ಲಿ ಗಮನಿಸ್ಬೇಕಾಗ್ತದೆ. ಆಗ ಇದರ ನೆರಳು ಅಡಿಕೆಗೆ ಬಂದು ಅಡಿಕೆ ಬೇಸಿಗೆ ಕಾಲದಲ್ಲಿ ಅದು ಸುಟ್ಟೋಗೋದಿಲ್ಲ, ಅಡಿಕೆ ಬಾಡಿಗೆ ಅಡಿಕೆ ಬೆಳೀತಾ ಇರುತ್ತೆ. ಅದೇ ರೀತಿ ಬಾಳೆಯಲ್ಲಿ ಲಾಭ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸಾಲಿನ ಮಧ್ಯೆಯೇ ನಾವು ಬಾಳೆಯನ್ನ ನಿರಂತರವಾಗಿ ಮಲೆನಾಡು ಪ್ರದೇಶ ಆಗ್ಲಿ, ಕರಾವಳಿ ಭಾಗದಲ್ಲಾಗ್ಲಿ, ಬಯಲುಸೀಮೆ ಆಗ್ಲಿ, ಬಾಳೆ ಎಲ್ಲ ಪ್ರದೇಶಕ್ಕೂ ಎಲ್ಲ ಕಾಲಕ್ಕೂ ಹೊಂದಾಣಿಕೆ ಆಗ್ತಕ್ಕಂತಹದ್ದು ಇದು. ಆದ್ರೆ ತಳಿಯನ್ನ ಒಂದು ಗಮನಿಸಬೇಕು, ಅಡಿಕೆ ತೋಟದಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾವೆಂಡಿಶ್ ಅನ್ನ ಅಲ್ಲಿ ಬೆಳೀಲಿಕ್ಕೆ ಹೋಗಬಾರದು. ಕರಾವಳಿ ಭಾಗದವರು ಅವರು ನಿರಂತರವಾಗಿ ನಾವು ಹೇಳ್ಕೊಡ್ಬೇಕಾಗಿದ್ದಿಲ್ಲ, ಕರಾವಳಿ ಮತ್ತೆ ಈ ಕೊಡಗಿನ ಜನರಿಗೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಯಾವ ಬಾಳೆ ನಮ್ಮ ಒಂದು ಅಡಿಕೆಗೆ ಸೂಕ್ತ ಅಂತ. ಹೀಗಾಗಿ ಅವರು ಮೈಸೂರು ಬಾಳೆ ಅಂತಕ್ಕಂಥದ್ದು ಬೆಳೀತಾರೆ, ಮತ್ತೆ ಕೆಲವರು ನೇಂದ್ರನ್ನು ಕೂಡ ಬೆಳೀತಾರೆ. ಅಂದ್ರೆ ನಾವು ಶಿಫಾರಸು ಮಾಡಲ್ಪಟ್ಟಂತಹ ತಳಿ ಅಂತ ಹೇಳಿದ್ರೆ ಬಾಳೆನಲ್ಲಿ ಏಲಕ್ಕಿ ಬಾಳೆ ಅಥವಾ ಸಣ್ಣ ಬಾಳೆ, ಪುಟ್ಟ ಬಾಳೆ ಅಂತಕ್ಕಂಥದ್ದು. ಅಂದ್ರೆ ಕ್ಯಾವೆಂಡಿಶ್ ಮಾತ್ರ ಬೆಳಿಬಾರ್ದು, ಇದು ಎಲ್ಲ ಪ್ರದೇಶಕ್ಕೂ ಹೊಂದಾಣಿಕೆ ಆಗ್ತದೆ. ಇನ್ನು ಉಳಿದಂತೆ ಅಡಿಕೆ ಮರ ಬೆಳೀತಾ ಬೆಳೀತಾ ಅಂದ್ರೆ ಒಂಬತ್ತಡಿಗೆ ನಾವು ಸಲಹೆ ಕೊಟ್ಟಿರ್ತೇವೆ, ಪ್ರಾರಂಭದಲ್ಲಿ ನಾವು ಆಯಾ ಮಾರುಕಟ್ಟೆಗೆ ಅನುಕೂಲಕ್ಕೆ ತಕ್ಕಂತೆ ನಾವು ಕರಾವಳಿ ಭಾಗ ಆದ್ರೆ ಗೆಡ್ಡೆ ಗೆಣಸುಗಳನ್ನ ಬೆಳಿಬಹುದು, ಅಲ್ಲಿನ ಗೆಡ್ಡೆ ಗೆಣಸುಗಳು ಬೇರೆ ಆಗಿರ್ತವೆ. ಬಯಲುಸೀಮೆಯ ಒಂದು ಇದರಲ್ಲಿ ತರಕಾರಿಗಳನ್ನ ಬೆಳಿಬಹುದು, ಮೆಣಸಿನಕಾಯಿಯನ್ನ ನಾವು ಬೆಳಿಬಹುದು, ಬದನೆಯನ್ನ ಬೆಳಿಬಹುದು. ತುಮಕೂರಿನಿಂದ ಪ್ರದೇಶ ಅಥವಾ ಹಾವೇರಿ ಹೇಳಿದ್ರಿ, ದಾವಣಗೆರೆ ಹೇಳಿದ್ರಿ, ಆ ಒಂಬತ್ತಡಿ ಒಂಬತ್ತಡಿ ಸಾಲಿನಲ್ಲಿ ಈಗ IHR ಸಂಸ್ಥೆ ಕಂಡಿಡಿದಿರ್ತಕ್ಕಂತಹ ಅಕ್ಕ ಸೂರ್ಯಮುಖಿ ಅಂತಕ್ಕಂಥ ಅಂದ್ರೆ ಅತಿ ಹೆಚ್ಚು ವಿಶಾಲವಾಗಿ ಬೆಳೆಯೋದಿಲ್ಲ ಕುಂಬಳಕಾಯಿ ಆಗಿರ್ತು, ಅದು ಗಟ್ಟಿ ಕುಂಬಳಕಾಯಿ. ಮಂಗಳೂರಿನ ಜನ ಅಥವಾ ಉತ್ತರ ಕರ್ನಾಟಕದ ಭಾಗದ ಜನ ಸೌತೆ, ಸಾಂಬಾರ್ ಸೌತೆ, ಅದು ವರ್ಷದ ಎಲ್ಲ ಕಾಲದಲ್ಲೂ ಅಡಿಕೆ ತೋಟದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಆ ಮಾರುಕಟ್ಟೆಗೆ ಒದಗಿಸಬಹುದು. ಈಗ ಬೆಂಗಳೂರಿನ ಮಾರುಕಟ್ಟೆಯಲ್ಲೂ ಕೂಡ ಅದೇ ತರಕಾರಿ ಸೌತೆ ಇದೆ, ಈಗ ಬರ್ತಾರೆ, ಅದನ್ನು ಕೂಡ ಬೆಳಿಬಹುದು. ಕಲ್ಲಂಗಡಿ ಹಣ್ಣನ್ನ ನಾವು ಬೆಳಿಬಹುದು ಬೇಸಿಗೆಗೆ ಹೊಂದಾಣಿಕೆ ಆಗಿ, 3 ತಿಂಗಳು 4 ತಿಂಗಳಾದ ಬೆಳೆ. ತರಕಾರಿಗಳು ನನ್ನ ಮಾರುಕಟ್ಟೆಗೆ ಯಾವುದು ಸೂಕ್ತ ಆ ಭಾಗದ ಮಾರುಕಟ್ಟೆಗೆ ಮೆಣಸಿನಕಾಯಿಯನ್ನ ನಾವು ಮೊದಲ 4 ವರ್ಷದವರೆಗೂ ಅಡಿಕೆ ತೋಟಗಳಲ್ಲಿ ಸುಲಭವಾಗಿ ಬೆಳೆಯಬಹುದು, 2 ಸಾಲುಗಳನ್ನ ಮಾಡಿ ಬದನೆಯನ್ನ ಬೆಳೆಯಬಹುದು, ಎಲ್ಲ ಸೊಪ್ಪಿನ ತರಕಾರಿಗಳನ್ನ ಬೆಳಿಬಹುದು, ಅನಾನಸನ್ನ ಬೆಳೆಯಬಹುದು. ಇದು ಕಳೆಗಳನ್ನ ನಿಯಂತ್ರಣ ಮಾಡುತ್ತೆ, ಬಾಳೆ ಸಾಲಿನಲ್ಲಿ ನಾವು ಅದನ್ನ ಹಾಗೆ ನಾವು ಮೇಂಟೈನ್ ಮಾಡಬಹುದು. ಯಾವುದೇ ಇದರಲ್ಲೂ ಬರತಕ್ಕಂತಹ 4 ಗಿಡಗಳ ಮಧ್ಯೆ ಬರತಕ್ಕಂತಹ ಬಿಸಿಲೇ ಈ ತರಕಾರಿಗಳಿಗೆ ಸಾಕಾಗ್ತದೆ. ಆದ್ರೆ ಒಂದು ಕ್ರಮವನ್ನು ಮಧ್ಯನೇ ಹೇಳ್ಬಿಡ್ತೀನಿ ನಾನು, ಯಾಕೆ ಅಂತಂದ್ರೆ ಒಂದು ಕ್ರಮ, ಒಂದು ಜಾಗದಲ್ಲಿ ಅಡಿಕೆ ಮಾತ್ರ ಬೆಳೆಯೋದಾದ್ರೆ ಅಥವಾ ಬಾಳೆ ಮಾತ್ರ ಬೆಳೆಯೋದಾದ್ರೆ ನಮ್ಮ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಸರಿ ಹೋಗ್. ಒಂದು ವೇಳೆ 1 ಇಂಚು ಜಾಗವನ್ನ ನಾನು ಖಾಲಿ ಬಿಡದೆ ಉಪ ಬೆಳೆಗಳನ್ನೇ ಜಾಸ್ತಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಆ ಒಂದು ಜಾಗದಲ್ಲಿ ತುಂತುರು ನೀರಾವರಿ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾತ್ರ ಸೂಕ್ತ. ಇಡೀ ತೋಟವನ್ನ ನಾವು ನೆನೆಸಬೇಕಾಗ್ತದೆ, ತೋಯಿಸಬೇಕಾಗ್ತದೆ. ಈ ಕಾರಣದಿಂದ ನೀರಾವರಿ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡಾಗ ನಾವು ಎಲ್ಲ ಬೆಳೆಗಳಲ್ಲಿ ಲಾಭ ತಳ್ಳಿಕ್ಕೆ ಆಗ್ತದೆ. ಆದ್ರೆ ಕರಾವಳಿ ಭಾಗದ ಜನ ಈ ತುಂತುರು ನೀರಾವರಿ ಹೆಚ್ಚಾಗಿ ಬಳಸ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ಅಡಿಕೆಯ ವಯಸ್ಸು 6-8 ವರ್ಷ ಆಗಿದ್ದಾದ ಮೇಲೆ ಕೊಕ್ಕುವನ್ನ 21 ದಿವಸ ಬೆಳಿಲಿಕ್ಕೆ, ಅದು ಅನಾದಿ ಕಾಲದಿಂದ ಬೆಳೀತಾ ಇದ್ರು, ಈಗ ಜಾಸ್ತಿ ಮಾಡ್ತಾರೆ. ಪೆಪ್ಪರು ಏಲಕ್ಕಿಗೆ ಬರ್ತೇನೆ, ಕಾಳುಮೆಣಸಿಗೂ ನಾನು ಬರ್ತೇನೆ. ಯಾವ ಹಂತದಲ್ಲಿ ಅಡಿಕೆಯ ಒಂದು 6-8 ವರ್ಷಗಳ ನಂತರ ಬಂದಾಗ ಕೊಕ್ಕೋ ಇವತ್ತು ಸುಲಭವಾಗಿ ನಾವು ಲಾಭದಾಯಕ ಬೆಳೆ ಅಡಿಕೆಯಲ್ಲಿ ಅಂತ ಹೇಳಿ ಕಂಡುಹಿಡಿದಿರ್ತಕ್ಕಂಥದ್ದು. ನಮ್ಮ ವೈಜ್ಞಾನಿಕವಾಗಿ ಕೂಡ ತೆಂಗಿನ ಗಿಡ ಮಾತ್ರ ಹಾಕೋದು ಸ್ವಲ್ಪ ಬೇಡ ಅಂತಾರೆ. ಯಾವುದನ್ನ ಬೆಳಿಬಾರದು ಅಂತ ಬಂದಾಗ ತೆಂಗು ಮತ್ತೆ ಅಡಿಕೆಯನ್ನ ಯಾವುದೇ ಕಾರಣಕ್ಕೂ ಮಿಶ್ರ ಮಾಡಬಾರದು. ಹಳೆಯ ತೋಟಗಳಲ್ಲಿ ಇದೆ ಇದು, ಇದು ತಪ್ಪು ಕ್ರಮ. ಯಾಕೆ ಅಂತ ಹೇಳಿದ್ರೆ ತೆಂಗು ಮತ್ತೆ ಅಡಿಕೆ ಒಂದೇ ಕುಟುಂಬ ವರ್ಗಕ್ಕೆ ಒಂದೇ ಫ್ಯಾಮಿಲಿಗೆ ಸೇರಿರ್ತಕ್ಕಂತಹ ಬೆಳೆಗಳಾಗಿರೋದ್ರಿಂದ ಪಾಮೇಸಿ ಅಂತ ನಾವು ಕರಿತೇವೆ. ಎರಡೂ ಬೆಳೆಗಳು ಒಂದೇ ರೀತಿಯ ವಾತಾವರಣವನ್ನ ಅವು ಬಯಸೋದ್ರಿಂದ ನೀರಿಗಾಗಿ ಬೆಳಕಿಗಾಗಿ ಜೊತೆಗೆ ಬರ್ತಕ್ಕಂತಹ ರೋಗಗಳಿಗಾಗಿ ಪೈಪೋಟಿಯನ್ನು ನಡೆಸ್ತವೆ. ಜಾಗಕ್ಕಾಗೂ ಪೈಪೋಟಿ, ಜಾಗಕ್ಕಾಗಿ ಬೇರುಗಳಿಗಾಗಿ ಪೈಪೋಟಿ ನಡೆಸುವಾಗ ಒಂದೇ ಕುಟುಂಬಕ್ಕೆ ಸೇರಿದಂತಹ ಬೆಳೆಗಳನ್ನ ಯಾವುದೇ ಕಾರಣಕ್ಕೂ ಪ್ರಮುಖವಾಗಿ ಈಗ ತೆಂಗಿನ ಗಿಡ ಅದು ಜಾಸ್ತಿ ವಿಸ್ತೀರ್ಣ ಹರಡುತ್ತೆ, ಅದು ಈಗ ಅಡಿಕೆ ಗಿಡಗಳಿಗೆ ಬೆಳೆಯಲಿಕ್ಕೆ ಆಸ್ಪದ ಕೊಡೋದಿಲ್ಲ. ಬಹುತೇಕ ಜನ ಅಡಿಕೆ ತೋಟದ ಸುತ್ತಮುತ್ತ ಬೆಳ್ಕೊಂಡು ಹೋಗ್ಬಹುದು, ಪರವಾಗಿಲ್ಲ. ಖಂಡಿತ, ತಾವು ಹೇಳಿದಾಗೆ ತೆಂಗನ್ನ ಬೆಳೆದಿದ್ದೀವಿ ಸರ್, ನಾನು ಅಡಿಕೆ ಬೆಳೆ ತೋರಿಸ್ತೀನಿ ಸರ್ ಮಂಡ್ಯದವ್ ಅಥವಾ ತುಮಕೂರಿನವರು ಚಾಲೆಂಜ್ ಮಾಡಿ ಕೇಳ್ತಾರೆ ನಮ್ಗೆ ನಿರಂತರವಾಗಿ ಇದೇ ಪ್ರಶ್ನೆಗಳೇ ನಮ್ಗೆ ಬರುವಂತದ್ದು. ಬೆಳೆದಿದೀವಲ್ಲ ಸರ್ ನಾವು ಅನಾದಿ ಕಾಲದಿಂದ ಬೆಳೆದಿ, ಆದ್ರೆ ನೀವು ಬಹುಶಃ ನೋಡಿ ನೆರಳಿಗೆ ಸಿಕ್ಕಿದಂತಹ ತೆಂಗಿನ ಗಿಡ 25 ವರ್ಷ ಆದ್ರೂ ಕೂಡ ಮೇಲಕ್ಕೆ ಹೋಗಿರ್ತದೆ, ಒಂದು ಗೊನೆ ಕೂಡ ಬಿಟ್ಟಿರೋದಿಲ್ಲ. ಕಾರಣ ಅವ್ರಿಗೆ ಗೊತ್ತಿರಲ್ಲ, ಮರ ಸತ್ತೋಗಿರೋದಿಲ್ಲ ಅದು, ಆದ್ರೆ ಗೊನೆನೆ ಬರೋದಿಲ್ಲ, ಅದಕ್ಕೆ ಬಿಸಿಲೇ ಬಿದ್ದಿರೋದಿಲ್ಲ.